ಶೈಲವಾಸ ಶ್ರೀ ವೆಂಕಟೇಶ ಶಯನಿಂಚು ಮಾಯ ಶ್ರೀ ಚಿದ್ವಿಲಾಸ ಶೇಷ ಶೈಲವಾಸ ಶ್ರೀ ವೆಂಕಟೇಶ ದೇವಿ ವಂಕಕು ಚಿಲಿಕಗಾತೂಡಕು ಅಲಮೇಲು ಮಂಗಕು ಅಲುಕರಾನಿಯಕು ಶ್ರೀದೇವಿ ವಂಕಕು ಚಿಲಿಪಿಗಾತೂಡಕು ಅಲಮೇಲು ಮಂಗಕು ಅಲುಕರಾನಿಯಕು ಸತುಲಿ ದರಿನಿ ಇರುವೈ ಪುಲಾಜೇತಿ ಮುದು ಸತುಲಿ ದರಿನಿ ಇರುವೈ ಪುಲಾಜೇತಿ ಮುರಿ ಪಿಲ್ಚಿ ಲಾಲಿಂಚಿ ಮೂಚಡಲ ತೇಲ್ಚಿ ಶೇಷ ಶೈಲವಾಸ ಶ್ರೀ ವೆಂಕಟೇಶ ಪಟ್ಟುಪಾನು ಪುಪೈನ ಪವಳಿಂತರ ಸ್ವಾಮಿ ಪಟ್ಟುಪಾನು ಪುಪೈನ ಪವಳಿಂತರ ಸ್ವಾಮಿ ಭಕ್ತುಲಂದರು ನಿನ್ನು ಪ್ರಸ್ತುತಿಂಚಿ ಪಾಡ ಚಿರುನಗವುಲಲು ಕುಚು ನಿದುರಿಂಚು ನೀ ಮಾಮು ಚಿರುನಗವುಲಲು ಕುಚು ನಿದುರಿಂಚು ನೀ ಮಾಮು ಕರುವು ತೀರ ಕಾಂತಿ ತರಿಯಿಂತು ಮೂಮೇಮು ಶೇಷ ಶೈಲವಾಸ ಶ್ರೀ ವೆಂಕಟೇಶ ಶಯನಿಂತು ಮಾಯ ಶ್ರೀ ಚಿದ್ವಿಲಾಸ ಶೇಷ ಶೈಲವಾಸ ಶ್ರೀ ವೆಂಕಟೇಶ